ನಲಾಲಕ್ ತೋರಿಸ್ತಾರೆ, ನಿನ್ನ ದುಡಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. ಎಸ್ಬಿಐ, ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡುತ್ತೆ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹಾಗೂ ಇಂದಿನ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು 2025 ಸಾಲಿನ ಶಿವಮೊಗ್ಗ ಜಿಲ್ಲೆಯ ಅತ್ಯುತ್ತಮ ರೈತ ಮಹಿಳೆ ಪ್ರಶಸ್ತಿ ವಿಜೇತೆ ಸೊರಬ ತಾಲೂಕಿನ ಹೊರಬೈಲು ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯ್ಕ ಅವರೊಂದಿಗೆ ನೇರ ಸಂವಾದ. ಇವರೊಂದಿಗೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಕೇಳುಗರು, ರೈತ ಬಾಂಧವರು, ರೈತ ಮಹಿಳೆಯರು ಇವರೊಂದಿಗೆ ಭಾಗವಹಿಸಿ ತಮ್ಮ ಪ್ರಶ್ನೆಗಳನ್ನು ಕೇಳಲು ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 08282 2728283. ಮತ್ತೊಮ್ಮೆ ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 08282 2728283. ಕರೆ ಸಿಗದಿದ್ದ ಪಕ್ಷದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9481572600. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ನೇರ ಪ್ರಸಾರದಲ್ಲಿ ಹೊರಬೈಲು ಗ್ರಾಮ ಸೊರಬ ತಾಲೂಕಿನ ರೈತ ದಂಪತಿಗಳಾದ ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯಕ್ ಇವರು ನಮ್ಮ ಜೊತೆಗಿದ್ದಾರೆ. ಇವರಿಗೆ 2025 ಸಾಲಿನ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಅತ್ಯುತ್ತಮ ಕೃಷಿಕ ರೈತ ಮಹಿಳೆ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ನೀಡಲಾಗಿದೆ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಕೋರುತ್ತಾ ನಮಸ್ಕಾರ ಈರಪ್ಪ ನಾಯಕ ಮತ್ತೆ ದಂಪತಿಗಳೇ. ಹಲೋ ಹಲೋ, ಹಾ ನಮಸ್ಕಾರ ಹೇಳಿ. ಹಲೋ ಕೇಳಿಸ್ತಾ ಇದೆಯಾ? ಮಾತಾಡಿ ಮಾತಾಡಿ. ಹಲೋ ಹಲೋ, ಹಲೋ ಹಲೋ ಹಲೋ, ಹಾಂ ಹಾಂ ಕೇಳಿಸ್ತದೆ ಅಮ್ಮ. ನಿಮಗೂ ಕೂಡ ಆಕಾಶವಾಣಿ ಭದ್ರಾವತಿಯಿಂದ ಅಭಿನಂದನೆಗಳು. ಸ್ಪೀಕರ್ ಆನ್ ಮಾಡಿದ್ದೀನಿ. ಮೂರು ಗುಂಟೆ ನಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿಗಳು ರಬ್ಬರು, ಹೋಮು, ತೆಂಗು, ತೆಂಗು, ಕಾಫಿ, ಕಾಳುಮೆಣಸು, ಏಳು ಎಂಟು ತರದ ಕೃಷಿಗಳನ್ನು ಮಾಡಿದ್ದೇವೆ. ಮಂಗಿಯ ಶೇತ ಮಾಡಿದ್ದೇವೆ. ಹಂಗಾಗಿ ನಮಗೆ ಪ್ರಶಸ್ತಿ ಬಂದಿದೆ ಅಂತಂದು ನಾವು ತಿಳ್ಕೊಂಡಿವಿ. ಈಗ ಪ್ರತಿಯೊಂದು ಯಶಸ್ಸಿನ ಗಂಡಸಿನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ, ನಿಮ್ಮ ಹಿಂದೆ ಯಾರು ಇದಾರೆ ಅಂತ ಹೇಳ್ತೀರಾ? ನಮ್ಮ ಹಿಂದೆ ನಮ್ಮ ಯಜಮಾನರು. ಹಾ, ಯಜಮಾನರು. ಜೊತೆಗೆ ಕುಟುಂಬದ ಸದಸ್ಯರು? ನಮ್ಮ ಯಜಮಾನರು ನಮಸ್ಕರಿಸುತ್ತಾರೆ ನಮಗೆ ನಿಂತು. ಹಾ, ಆದ್ರೂ ನಾನು ಏನೇ ಬೆಳೆ ಮಾಡಿದ್ರು ಅವರು ಆ ಬೆಳೆ ಈ ಬೆಳೆ ಬೇಡ ಬೇಡ ಅಂತ ಇದ್ರು, ನಾನು ಬಿಡ್ಲಿಲ್ಲ. ಎಲ್ಲಾ ಬೆಳೆನು ಮಾಡೋಣ, ಒಂದ್ ಹೋದ್ರೆ ಒಂದ್ ಬೆಳೆಯರ ಬರುತ್ತೆ. ಎಲ್ಲಾ ತರದ ಬೆಳೆಗಳನ್ನ ಮಾಡ್ಬೇಕು ನಾವು. ಈಗ ನಿಮಗೆ ಪ್ರಶಸ್ತಿ ಬರುತ್ತಂತ ನಿಮ್ಗೆ ಅಂದಾಜು ಇತ್ತ? ಈಗ ಶಿವಮೊಗ್ಗ ಜಿಲ್ಲೆಗೆ ಅತ್ಯುತ್ತಮ ಪ್ರಶಸ್ತಿ ಅಂದ್ರೆ ಅತ್ಯುತ್ತಮ ರೈತ ಮಹಿಳೆ ರೈತ ದಂಪತಿಗಳು ಅಂತ ಹೇಳಿ ಪ್ರಶಸ್ತಿ ನೀಡಿದ್ದಾರೆ. ಇದು ಬರುತ್ತಂತ ನಿಮಗೆ ಇದು ಮನವರಿಕೆ ಆಗಿತ್ತ ಮೊದ್ಲೇ? ಅವ್ರ ಜೊತೆಯಲ್ಲಿ ನಾನು ಮಾಡ್ತಾ ಇದ್ದೆ. ರಬ್ಬರ್ ಇಬ್ಬರು ಹಾಲು ತೆಗೆಯೋದು, ಮಳೆಗಾಲದಲ್ಲಿ ಕ್ಯಾಪಿಂಗಿಗೆ ಹೋಗ್ತಿದ್ವಿ. ಬೇಸಿಗೆಯಲ್ಲಿ ಹೋಗಕ್ಕಾಗಲ್ಲ, ಬೆಳಗಿನ ಜಾವ 4 ಗಂಟೆಗೆ ಹೋಗ್ತಾರೆ ಇವರು. ಬೇಸಿಗೆಯಲ್ಲಿ ಹೋಗಕ್ಕಾಗಲ್ಲ, ಮಳೆಗಾಲ ಆದ್ರೆ ಬೆಳಗ್ಗೆ ಹೋಗೋದು ಹಾಲು ತೆಗಿಬೋದು. ಈಗ ನೈಟ್ ಹೋಗ್ತಾರೆ ಅವ್ರಲ್ಲ, ಹಂಗಾಗಿ ಏನ್ ಮಾಡಕ್ಕು ಈಗ ಹೋಗೋದಿಲ್ಲ ನಾವು. ಏನಂದ್ರೆ ಗುರುವ ಎಲ್ಲ ಇವರೆಲ್ಲ ಇಲ್ಲ ಟೈಮ್ ಹಾಲು ಇಲ್ಲದವ್ರ ಹೋಗ್ತಾನೆ ಅಷ್ಟೇ. ರೈತ ಬಾಂಧವರೇ, ಇದು ನೇರ ಪ್ರಸಾರದಲ್ಲಿದ್ದಾರೆ ನನ್ನ ಜೊತೆ ಲಲಿತಮ್ಮ ಈರಪ್ಪ ನಾಯಕ್ ದಂಪತಿಗಳು, ಹೊರಬೈಲು ಗ್ರಾಮ, ಸೊರಬ ತಾಲೂಕಿನಿಂದ. ಇವರಿಗೆ 2025 ಸಾಲಿನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಅತ್ಯುತ್ತಮ ಕೃಷಿ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಜೊತೆಗೆ ಇವರು ಪ್ರಗತಿಶೀಲ ರೈತರು ಕೂಡ, ಎಲ್ಲಾ ಬೆಳೆಗಳನ್ನ ಬೆಳೀತಾರೆ ಅಂದ್ರೆ ಸಮಗ್ರ ಕೃಷಿಯಲ್ಲಿ, ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ. ಈಗ ಈರಪ್ಪ ನಾಯಕ್ ಅವರೇ, ಈ ರಬ್ಬರ್ ಬೆಳೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಈ ರಬ್ಬರ್ ಬೆಳೆ ಕೇರಳದಲ್ಲಿ ಮಾತ್ರ ಬೆಳೀತಾ ಇತ್ತು. ಆದ್ರೆ ಕೇರಳ ಬಾಂಧವರು ನಮ್ಮ ಸಾಗರ ಈ ಸೈಡ್ ಎಲ್ಲ ಸ್ವಲ್ಪ ಬೀಜಗಳನ್ನ ಹಾಕಿ ಗಿಡಗಳನ್ನೆಲ್ಲ ಎಬ್ಬಿಸ್ತಾ ಇದ್ರು ಫಸ್ಟ್. ಆನಂತರ ನಾವು 1987 ಕೇರಳ ಸೈಡ್ ಎಲ್ಲ ಹೋದ್ವಿ. ನಮ್ಮಲ್ಲಿ ಯಾಕೆ ರಬ್ಬರ್ ಮಾಡಬಾರ್ದು ಅಂತ ಬಂತು. ಆದ್ರೆ ನಾವು ನಮ್ಮ ಮನೆಯವರು ಸಹ ನಾವೆಲ್ಲ ನಮ್ಮ ಭಾರತ ದೇಶವನ್ನೇ ತಿರುಗಿದೇವ್ರಿ ಎಲ್ಲ, ಭಾರತನ ಆಗಿದ್ವಿ ನಮ್ದು. ಹೋದಾಗ ಒಬ್ಬ ಹುಡುಗ ಶಿವಮೊಗ್ಗದ ಒಬ್ಬ ಹುಡುಗ ಸಿಕ್ಕ, ಅವ ಮಲಬಾರ್ ಟೈರ್ಸ್ ಇದ್ರಲ್ಲಿ ಇದ್ದ ಹುಡುಗ. ನಾವು ಕೋಳಿಕೋಡಿನ ಊರಲ್ಲಿ ಹೋಗಿ ಅವತ್ತೇ ರಾತ್ರಿ ಉಳಿಬೇಕಾಯ್ತು. ಆ ಹುಡುಗ ನಮ್ಮ ಶಿವಮೊಗ್ಗದ ಒಂದು ಬಸ್ ಅನ್ನು ನೋಡಿ ಇದು ನಮ್ಮದೇ ಬಸ್, ಶಿವಮೊಗ್ಗದ ಬಸ್ ಬಂದಿದೆ ಅಂತ ಹೇಳಿ ಅವರು ಬಹಳ ಖುಷಿಯಾಗಿ ನಮ್ಮನ್ನು ಕಾದು ಎಲ್ಲ ವಿಚಾರ ಮಾಡಿ ರಾತ್ರಿ ನಮಗೆಲ್ಲ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಹೀಗೆಲ್ಲ ಮಾಡಿ ಆ ನಂತರ ಬೆಳಗಾವಿ ಹೋಗಿ ತನ್ನ ರಬ್ಬರ್ ಪ್ಲಾಟ್ ಅನ್ನೆಲ್ಲ ತೋರಿಸಿದ. ಅವಾಗ ನಾನು ಮಾಡಬೇಕು ರಬ್ಬರ್ ಅನ್ನೋ ಆಸೆ ಬಂತು. ಅದು ಅದೇ ಮಾರನೇ ವರ್ಷನೇ ರಬ್ಬರ್ ಬೆಳೆಗೋಸ್ಕರ ಸಾಗರದಲ್ಲಿ ಕೆನರಾ ಬ್ಯಾಂಕ್ ಮೇಲೆ ಒಂದು ಸೆಮಿನಾರ್ ಅನ್ನು ಏರ್ಪಡಿಸಿದ್ರು ರಬ್ಬರ್ ಬೆಳೆಗಾರರಿದ್ದಕ್ಕೆ ಅದೇ ವರ್ಷದಲ್ಲಿ. ಅವಾಗ ನಾವು ಬೆಳಿಬೇಕು ಅನ್ನೋ ಜೊತೆಲಿ ಕಷ್ಟ ನಷ್ಟ ಅವಾಗ ಬಿಡಬಾರ್ದು ಅಂತ ಹೇಳಿ 25 ರೂಪಾಯಿ ಕೆಜಿ ಇತ್ತು ರಬ್ಬರ್ 1988 ರಬ್ಬರ್ ಬೆಳಿಬೇಕು ಅಂತ ಹೇಳಿ ನಮ್ಮ ಒಂದ್ 2-3 ಜನ ಮಿತ್ರರ ಜೊತೆ ಹೋಗಿ ರಬ್ಬರ್ ಅನ್ನು ಹಾಕಿದ್ರು. ಆ ನಂತರ ಅದರಲ್ಲಿ ಕಷ್ಟ ನಷ್ಟ ಎಲ್ಲ ಆಯ್ತು. ಆಮೇಲೆ ಬ್ಯಾಂಕ್ ನಿಂದ ಸಾಲ ತಗೊಂಡೆ. ಸಾಲ ತಗೊಂಡ್ರೆ ಏನಾಯ್ತು, 125,000 ಸಾಲ ತಗೊಂಡೆ. ವರ್ಷ ವರ್ಷ ಕಟ್ತಾ ಇದ್ರ ಆಗ್ತಿತ್ತು, 10 ವರ್ಷ ನೀವು ಕಟ್ಟಂಗಿಲ್ಲ ಆಮೇಲೆ ಕಟ್ಬೇಕು ಅಂದ್ರು. ಆನಂತರ ರಬ್ಬರ್ ರೇಟ್ ಕುಸ್ತು ಹೋಯ್ತು. ಇವಾಗ ಸಾಧಕ ಬಾಧಕರನ್ನೆಲ್ಲ ಇದು ಮಾಡ್ತಾ ಬಂದ್ರೆ ಈಗ ಒಳ್ಳೆ ರೇಟ್ ಇದೆ, ಒಳ್ಳೆ ಬೆಲೆ ಇದೆ. ಆದ್ರೂ ನಾನು ಅದನ್ನ ಕಷ್ಟ ಅಂತ ಆದ್ರೂ ಬಿಡ್ಲಿಲ್ಲ ಬೆಳೆ. ನನ್ನ ಪ್ಲಾಟ್ ಈಗ 35 ವರ್ಷದ ಪ್ಲಾಟ್, ಸ್ವಂತ ಮಾಡ್ತಾ ಇದ್ದೀನಿ. ಈಗ 195-196 ರೂಪಾಯಿ ರೇಟ್ ಕೆಜಿ ಸಿಗ್ತಾ ಇದೆ ನಮಗೆ. ಒಂದು ತಿಂಗಳಿಗೆ 350-360 ರೂಪಾಯಿ ನಮಗೆ ಸಿಗ್ತದೆ ಮಿನಿಮಮ್. ಅದು ಮಲೆನಾಡಿನಲ್ಲಿ ಬೆಳಿಬಹುದು, ಮತ್ತೆ 1900 ಅಂತರ ಮಾತ್ರ ಬರುತ್ತೆ ಆ ಬೆಳೆ. ಮೇಲ್ಪಟ್ಟು ಈಗ ಶಿಕಾರಿಪುರದಿಂದ ಮುಂದಕ್ಕೆ ಬರಲ್ಲ, ಈಗ ಮುಂಚಿನ ಕಡೆ ಬರಲ್ಲ, ಸಾಗರ ತೀರ್ಥಹಳ್ಳಿ ಈ ಕಡೆ ಆಗುಂಬೆ ಸಂಜೆ ಈ ಕಡೆ ಎಲ್ಲ ರಬ್ಬರ್ ಬೆಳೀತದೆ. ರೈತ ಬಾಂಧವರೇ, ತಾವು ನೇರ ಪ್ರಸಾರದಲ್ಲಿ ಇದ್ದೀರಾ, ನನ್ನ ಜೊತೆಗೆ ಈರಪ್ಪ ನಾಯಕ್ ರೈತ ದಂಪತಿಗಳಿದ್ದಾರೆ, ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯಕ್, ಹೊರಬಯಲು ಗ್ರಾಮ, ಸೊರಬ ತಾಲೂಕು. ಇವತ್ತಿನ ವಿಷಯ ಅಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು. ಆಮೇಲೆ ಇವರಿಗೆ 2025 ಸಾಲಿನ ಒಂದು ಪ್ರಶಸ್ತಿ ಕೂಡ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಪ್ರಶಸ್ತಿ ಕೂಡ ಲಭಿಸಿದೆ. ಒಂದು ಕರೆ ಬರ್ತಾ ಇದೆ, ಅದನ್ನ ಸ್ವೀಕಾರ ಮಾಡಿ ಮತ್ತೆ ನಮ್ಮ ಮುಂದಿನ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನ್ಯಾಮತಿಯಿಂದ ಹಂಪಣ. ಈರಪ್ಪ ನಾಯ್ಕ ಅವರೇ, ನ್ಯಾಮತಿಯಿಂದ ಹಂಪಣ ಅವರು ಮಾತಾಡ್ತಾ ಇದ್ದಾರೆ. ಪ್ರಶ್ನೆ ಏನಂತ ಕೇಳಿ ಪ್ರಶ್ನೆ ನೀವು. ನಮಸ್ಕಾರ ಸರ್. ಏನೇನ್ ಬೆಳೆ ಬೆಳಿತೀರಿ ಈಗ? ಈರಪ್ಪ ನಾಯ್ಕ ಅವರೇ, ನ್ಯಾಮತಿಯಿಂದ ಹಂಪಣ ಅವರು ಮಾತಾಡಿ ಏನೇನ್ ಬೆಳೆ ಬೆಳಿತೀರಿ ಅಂತ ಕೇಳ್ತಾ ಇದ್ದಾರೆ. ತಾಳೆಬೆಳೆ, ತಾಳೆಬೆಳೆ ಹೇಳ್ತೀನಿ. ಆಮೇಲೆ ತೆಂಗಿದೆ ಒಂದ್ ಎಕರೆ, ಆಮೇಲೆ ಒಂದ್ ಎಕರೆ ಅಡಿಕೆ ಇದೆ, ಆಮೇಲೆ ಕಾಫಿ ಇದೆ, ಅರ್ಧ ಎಕರೆ ಕಾಫಿ ಇದೆ. ಕಾಫಿ ಕೂಡ ಹಾಕಿದ್ರಿ? ಹಾಕಿದೀವಿ. 2 ಎಕರೆ ಅಡುಗೆ ಪ್ರದೇಶ ತರ ಇಟ್ಕೊಂಡಿದ್ದೀನಿ. ಎಲ್ಲಾ ತರದ ಜಾತಿ ಮರಗಳಿದೆ. ಕೃಷಿ ಹೊಂಡ ಮಾಡ್ಕೊಂಡಿದೀನಿ. ಈಗ ನಮ್ದು ಇನ್ನೂ ಬೆಳೆ ಅಂದ್ರೆ, ಈಗ ಈ ಭಾರತದಲ್ಲಿ ಇದು ನಮ್ದು ಗುಡ್ಡ ಪ್ರದೇಶ. ಇದು ನಮ್ಮ ಹೊರಬೈಲ್ ಅಂತಕ್ಕಂತ ಊರಿನಿಂದ 100 ಅಡಿ ಎತ್ತರದಲ್ಲಿ ಇದೆ, ಎತ್ತರ 100 ಅಡಿ ಇದೆ. ಈಗ ನಾವು ಇರುವ ಸ್ಥಳ ಅಲ್ಲಿಂದ ನೀರು, ಅಲ್ಲಿಂದ 80 ಅಡಿ ಕೆಳಗಡೆ ತಗ್ಗಿನಿಂದ ನೀರು ತೆಗಿಬೇಕ್ರಿ ಬಾವಿಯಿಂದ. ನೀರಿಲ್ಲ ಆದ್ರೆ ಹಣ್ಣಿನ ಬೆಳೆಗಳನ್ನು ಬೆಳೆಯಬಹುದು, ಆದ್ರೆ ಇಲ್ಲಿ ಕಾಡು ಪ್ರಾಣಿಗಳು ಕಾಟ ಬಹಳ ಇದೆ. ಕಾಡು ಪ್ರಾಣಿಗಳಿಗಿಂತ ಇಲ್ಲಿ ಕಾಡು ಪ್ರಾಣಿಗಳು ತಿಂದಿರ್ತಕ್ಕಂಥ ಬೆಳೆ, ಆ ಬೆಳೆಯನ್ನು ಬೆಳೆದ್ರೆ ಮಾತ್ರ ನಾವು ಇಲ್ಲಿ ಉತ್ಕೃಷ್ಟವಾಗಿ ಬೆಳೆ ತಗೋಬಹುದು ಅನ್ನೋದಕ್ಕೆ ಇಲ್ಲಿ ಮಾಡಿದ್ದೇವೆ. ಆದ್ರೆ ತೆಂಗು ಹಾಕಿದೆ ಒಂದ್ ಎಕರೆ, ಅದಕ್ಕೆ ನೀವು ಅದಕ್ಕೆ ನೀರೇನು ಕೊಟ್ಟಿಲ್ಲ, ಉಂಟು ಅನ್ನೋ ಬೆಳೆ ಸಿಗ್ತಾ ಇದೆ. ಏನಾಗಿದೆ, ಈ ಕಡೆ ನೈಋತ್ಯ ಕಡೆಯಿಂದ ತಂಪು ಗಾಳಿ ಬೀಸ್ತದೆ ಮಧ್ಯಾಹ್ನ 3 ಗಂಟೆ ಮೇಲೆ. ತಂಪು ನೀರು ತಗೊಳ್ಳೋದ್ರಿಂದ ಯಾವತ್ತೂ ಆ ಭೂಮಿಯಲ್ಲಿ ಆ ಹಸಿರು ಹುಲ್ಲು ಇದ್ದೇ ಇರ್ತದೆ. ಯಾವತ್ತು ಬೇಸಿಗೆ ಇರ್ಲಿ ಮಳೆಗಾಲ ಇರ್ಲಿ, ಚಳಿಗಾಲ ಇದ್ರು ಕೂಡ ಹಸಿರು ಹುಲ್ಲು ಇದ್ದೇ ಇರ್ತದೆ. ಹಾಗಾಗಿ ತೆಂಗು ಸಮೇತ ನಾವು ನೀರು ಕುಡಿಯೋದ್ರೆ ಅದೇ ಬೆಳೆ ತೆಗೆದಿದ್ದೀವಿ. ಅಡಿಕೆ ಮಾಡಿದೀವಿ, ಅದು ಅದೇ ಇದೆ. ಆ ನಂತರ ಒಂದು ಕೃಷಿ ಹೊಂಡ, ಕೃಷಿ ಇಲಾಖೆಯವರು ನಮ್ಮ ಸ್ವರ್ಭ ಕೃಷಿ ಇಲಾಖೆಯವರು ಒಂದು ಕೃಷಿ ಹೊಂಡ ಕೊಟ್ಟು ಮಾಡಿ ಅವರು ಮತ್ತೊಂದು ಕೃಷಿ ಬಾವಿ ಮಾಡ್ಕೊಂಡು ಅದರಿಂದ ಲಿಫ್ಟ್ ಮಾಡಿದ್ವಿ. 7 ಬೋರ್ ಹೊಡೆದ್ರು ಒಂದು ಹನಿ ನೀರು ಬರ್ಲಿಲ್ಲ. ಕೃಷಿ ಹೊಂಡ ಮಾಡಿದ್ಮೇಲೆ ಒಂದು ಬೋರ್ 4 ಇಂಚು ನೀರು ಬಿತ್ತು. ಅದೀಗ ಕೃಷಿ ಹೊಂಡದಲ್ಲಿ ಮೀನು ಸಾಕಿದೀವಿ, ತೆಂಗಿದೆ, ಅಡಿಕೆಗೆ ನೀರು ಕೊಡ್ತೀವಿ, ರಬ್ಬರ್ ಮತ್ತೆ ಫಾರ್ಮ್ ಇದೆ. ಮೇಲೆ ರಬ್ಬರಿಗೆ ಯಾವ ನೀರನ್ನು ನಾವೇನ್ ಕೊಡಲ್ಲ. ಮತ್ತೆ ನಮ್ದು ಹಸುಗಳಿದಾವೆ ಸಮಗ್ರ ಕೃಷಿಯಲ್ಲಿ. ಮತ್ತೆ ಅದು ಅಲ್ಲದೆ ನಮ್ಮ ಮನೆಯವರ ಕೊಬ್ಬರಿ ಎಣ್ಣೆ ಬೀಲ್ ಇದೆ ನಮ್ದು, 1 ಗಂಟೆಗೆ 20 ಕೆಜಿ ಕೊಬ್ಬರಿಯನ್ನು ರನ್ ಮಾಡ್ತೀವಿ. ಮತ್ತೆ ಅಕ್ಕಿ ಇಟ್ಟು ಅದಂತೂ ಸರ್ವೇ ಸಾಮಾನ್ಯ ಎಲ್ಲ ಕಡೆಗೆ ಇಟ್ಕೊಂಡಿದ್ದಾರೆ. ಹೌದು. ಆಮೇಲೆ 25-50 ಕೆಜಿ ಅಕ್ಕಿ ಮಾಡ್ತಕ್ಕಂತ ಒಂದು ಮಿಲ್ ಇದೆ, ಮಿನಿ ಅಕ್ಕಿ ಮಧ್ಯಪ್ರದೇಶದಿಂದ ತರಿಸಿದೀನಿ. ಅವನ್ನೆಲ್ಲ ಅವಳೇ ನಿರ್ವಹಿಸ್ತಾಳೆ, ತಾಪು ಮಾಡಲ್ಲ ಅವಳು. ಆರು ಕುಡಿ ಅಷ್ಟು ಕುಡಿ ಇದೆಲ್ಲ ಇಟ್ಕೊಂಡಿದ್ದೀನಿ. ಅದು ಬರ್ತದೆ. ಏನಾಗಿದೆ ಅಂದ್ರೆ ಎಲ್ಲರೂ ಅಡಿಕೆ ಅನ್ನೋ ಹೇಳಿದ್ಮೇಲೆ ಅಡಿಕೆ ಮೇಲೆ ಹೋಗಿದ್ದಾರೆ ಬಿಡ್ತಾರೆ. ಅದು ಏನಾಗಿದೆ, ಒಕ್ಕಣ್ಣ ಕೈ ಕೊಟ್ರು ಒಕ್ಕಣ್ಣ ಕೈ ಕೊಡಲ್ಲ. ಹಾಗೆ ಬೆಂಗಳೂರನ್ನ ಹಾಕ್ಲಿಕ್ಕಿಲ್ಲ ನಮ್ಮ ವರ್ಷದಲ್ಲಿ ಒಂದು 53 ತೆಂಗಿನ ಮೊಳಕೆ ಮಾಡಿ ನಮ್ಮ ದೋಸ್ತರಿಗೆಲ್ಲ ಕೊಡ್ತೀನಿ. ಯಾರು ತೆಂಗು ಹಚ್ಚಲಿಕ್ಕೆ ನೋಡಲ್ಲ, ಅಂತ ಅಡಿಕೆ ಗಿಡ ಹಸ್ತೇವೆ ಅನ್ನೋ ಹೆಚ್ಚು ಜನರಿಗಿದೆ. ಈಗ ದಕ್ಷಿಣ ಕನ್ನಡದಿಂದ ಅಡಿಕೆಗೆ ಕೊಳೆ ರೋಗ ಬರ್ತಾ ಇದೆ. ಹೀಗಾಗಿ ಅದು ಅಲ್ಲ, ನಮಗೆ ಎಷ್ಟು ಬೆಳೆ ಅದರಲ್ಲಿ ಇದೆ, ಬಿದಿರು ಸಮೇತ ಹಾಕಿದ್ದೀವಿ. ಓಕೆ ಹಂಪಣ್ಣ, ಸಾಕಾಯ್ತಾ ಇಷ್ಟು ಮಾಹಿತಿ ಅವರಿಂದ? ಸಾಕಣೆ ಮಾಡಿದ್ದಾರಾ? ಇಲ್ಲ. ಇವ್ರೇ ಈರಪ್ಪ ನಾಯಕರೇ, ಗೇರು ಇದು ಮಾಡ್ತಾ ಇದ್ದ, ಜೇನು ಸಾಕಾಣಿಕೆ ಮಾಡಿದಾರ ಅಂತ ಕೇಳ್ತಾ ಇದ್ದಾರೆ. ಜೇನು ಸಾಕಾಣಿಕೆ ಮಾಡಿದ್ವಿ, ಇದರಲ್ಲಿ ಸ್ವಲ್ಪ ನಮ್ಗೆ ಇದು ರಬ್ಬರ್ನಲ್ಲಿ ಜೇನು ಸಾಕಾಣಿಕೆ ಚೆನ್ನಾಗಿ ಆಗ್ತದೆ. ನಮಗೆ ಈ ಕೆಲಸಗಳಷ್ಟು ಒತ್ತಡ ಜಾಸ್ತಿ ಇರೋದ್ರಿಂದ ನಮ್ಮ ಅಕ್ಕಪಕ್ಕದ ರೈತರು ಜೇನು ಸಾಕೋರು ನಮ್ಮ ರಬ್ಬರ್ ಪ್ಲಾಂಟ್ ಅಲ್ಲಿ ಅವರು ಜೇನು ಪೆಟ್ಟಿಗೆಗಳನ್ನು ಇಟ್ಟು ಅವರು ಇಲ್ಲಿ ತುಪ್ಪ ಬರ್ಸ್ಕೊಂಡು ಅವ್ರು ತಗೊಂಡು ಹೋಗ್ತಾರೆ, ನಮ್ಗೆ ಸ್ವಲ್ಪ ಕೊಟ್ಟು ಹೋಗ್ತಾರೆ. ಒಳ್ಳೆ ರಬ್ಬರ್ ನಲ್ಲಿ ಒಳ್ಳೆಯ ಜೇನಿನ ಒಂದು ಇದು ಸಿಗ್ತದೆ. ಎರಡು ಪೆಟ್ಟಿಗೆ ಇಟ್ಟಿದ್ವಿ, ನಮ್ಗೆ ಇರಿಗಳ ಕಾರಣದಿಂದ ಅವ್ರು ನೋಡ್ಲಿಕ್ಕೆ ಆಗೋದಿಲ್ಲ ಡೈಲಿ. ಆಯ್ತು ಆಯ್ತು. ಹಂಪಣ್ಣ ಅವ್ರೆ, ಸಿಗ್ತಾ ನಿಮ್ಗೆ ಉತ್ತರ? ನಿಮ್ಗೆ ನಿಮ್ ಏನ್ ಮಾಹಿತಿ ಪಡೆ ಸಿಗ್ಬೇಕಂತ ಹೇಳಿ ಬಯಕೆ ಪಟ್ಟಿದ್ರೆ ಸಿಗ್ತಾ? ಓಕೆ, ಧನ್ಯವಾದ. ನಿಮಗೂ ಧನ್ಯವಾದ ಕರೆ ಮಾಡಿ ಮಾಹಿತಿ ಕೇಳಿದಕ್ಕೆ. ರೈತ ಬಾಂಧವರು, ಇದು ನೇರ ಪ್ರಸಾರದಲ್ಲಿ ಹಲೋ ಕೃಷಿರಂಗ. ಇವತ್ತು ನನ್ನ ಜೊತೆ ಶ್ರೀಮತಿ ಲಲಿತಮ್ಮ, ಈರಪ್ಪ ನಾಯಕ್ ದಂಪತಿಗಳಿದ್ದಾರೆ. ಇವರು 2025 ಸಾಲಿಗೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ಅತ್ಯುತ್ತಮ ಕೃಷಿ ಪ್ರಶಸ್ತಿ, ಅತ್ಯುತ್ತಮ ಕೃಷಿಕರು ಅಂತ ಹೇಳಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಜೊತೆಗೆ ಇವರು ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ. ಈಗಾಗಲೇ ಅವರು ಏನೇನು ಬೆಳೆ ಬೆಳೀತಾ ಇದ್ದೀವಿ, ಏನೇನು ಒಂದು ವಿಧಗಳಲ್ಲಿ ಏನೇನು ವಿಧಾನಗಳನ್ನ ಅಳವಡಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ತಾವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಯಾದ 0828 2 2 7 0 2 8 3 ಈ ಒಂದು ಸ್ಥಿರ ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡಿ ತಮ್ಮ ಸಂದೇಹಗಳನ್ನು ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬಹುದು ಅವ್ರ ಜೊತೆಗೆ ನೇರ ಸಂವಾದದಲ್ಲಿ. ಜೊತೆಗೆ ಮಾಹಿತಿ ಕೂಡ ನೀವು ಕಳಿಸಬಹುದು ವಾಟ್ಸ್ಆಪ್ ಮುಖಾಂತರ 9481572600 ಈ ನಂಬರಿಗೆ ತಾವು ವಾಟ್ಸ್ಆಪ್ ಮುಖಾಂತರ ಸಂದೇಶಗಳನ್ನ ಅಥವಾ ಏನು ವಿಷಯಕ್ಕೆ ಸಂಬಂಧಪಟ್ಟಿದ್ದ ಒಂದು ವಿಚಾರಗಳನ್ನ ತಾವು ಮಾಹಿತಿ ವಿನಿಮಯ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಮತ್ತೆ ಹೇಳಿ, ಈಗ ತಾಳೆ ಬೆಳೆ ಅಂತ ಹೇಳ್ತಾ ಇದ್ರಿ, ತಾಳೆ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ ಯಾವ ರೀತಿಯಿಂದ, ಯಾಕಂತಂದ್ರೆ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲು 93 94 90 ಇಸ್ವಿಯಲ್ಲಿ ಭಯಂಕರ ತಾಳೆ ಬೆಳೆ ಬೆಳೆದಿದ್ರು, ಆಮೇಲೆ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಅಡಿಕೆ ಹಾಕಿದ್ರು, ಹಾಕ್ತಾ ಇದ್ದಾರೆ, ಇನ್ನು ಕೂಡ ಅದು ಚಾಲ್ತಿಯಲ್ಲಿದೆ. ಈ ತಾಳೆ ಬೆಳೆ ಬಗ್ಗೆ ಹೇಗೆ ನಿಮ್ಗೆ ತಾಳ್ಮೆ ಬಂತು ಬೆಳೆಯೋಕೆ? ಶಿವಮೊಗ್ಗದಲ್ಲಿ ಮಾತ್ರ ತಾಳೆ ಬೆಳೆಯುತ್ತೆ, ಎಲ್ಲಿ ಕಾರೆಹಳ್ಳಿ. ಹೌದು ಹೌದು, ಕಾರೆಹಳ್ಳಿಯಲ್ಲಿ ಫ್ಯಾಕ್ಟರಿ ಮತ್ತು ಇತ್ತು. ಅವಾಗ ಅದು ಓಸ್ವಾಲ್ ಕಂಪನಿ ಅವರು ಆ ಭಾಗದ ರೈತರಿಗೆ ಮೋಸ ಮಾಡಿದ್ರು, ದುಡ್ಡು ಕೊಡ್ಲಿಲ್ಲ ಹಾಗೆ ಅಂತೇಳಿ ಎಲ್ಲ ಕೆಲವರೆಲ್ಲ ರೈತರು ಕಿತ್ತಾಕಿದ್ರು, ಕೆಲವು ರೈತರೆಲ್ಲ ಇಟ್ಕೊಂಡ್ರು. ಆಮೇಲೆ ಸರ್ಕಾರ ಏನ್ ಮಾಡ್ತು ಅಂದ್ರೆ 50% ಅವರು 50% ಸರ್ಕಾರದ ಮುಖಾಂತರ ಮತ್ತೆ ಫ್ಯಾಕ್ಟರಿಯನ್ನು ಓಪನ್ ಮಾಡಿದ್ರು. ಓಪನ್ ಮಾಡಿಸ್ಬಿಟ್ಟು ಕಾರ್ಯಾಲಯಲ್ಲಿ ಓಪನ್ ಇದು ಮಾಡಿದ್ರು, ತಾಳೆ ಫ್ಯಾಕ್ಟರಿನ ಮತ್ತೆ ಉಚಿತಗೊಳಿಸಿ ಇದು ಮಾಡಿದ್ರು. ನಾನು ಹೋಗ ಶಿವಮೊಗ್ಗ ತೋಟಗಾರಿಕೆ ಇಲಾಖೆಗೆ ಹೋಗ್ತಾ ಇರ್ತಿದ್ದೆ, ಅಲ್ಲಿ ನಮ್ಮ ಇಲ್ಲೇ ಆನೋಟಿಯವರೊಬ್ರು ಹನುಮಂತಪ್ಪ ಅಂತ ಒಬ್ರು ಇದ್ದವ್ರು, ಅವರಿಗೆ ನಾನು ಒತ್ತಡ ತರ್ತಾ ಇದ್ದೆ, ನಮ್ಮಲ್ಲಿ ತಾಳೆ ಬೆಳೀತವಿ ನಮಗ್ ಕೊಡಿ ನಮಗ್ ಕೊಡಿ ಅಂತ. ಅವಾಗ ಅವರು ಶಿವಮೊಗ್ಗದಲ್ಲಿ ತಾಳೆ ಬೆಳೆಯ ಸಾಹೇಬರನ್ನ ಹಿಡಿದ್ಬಿಟ್ಟು ಅವ್ರ ಹತ್ರ ನಮ್ಗೆ ಒತ್ತಡದ ಮೇಲೆ ಏನೋ ಬೆಂಗಳೂರಿಗೆ ಬರೆದ್ಬಿಟ್ಟು ಆಯ್ತು ಸಂಬ ತಾಲೂಕು ವ್ಯವಸ್ಥೆಗೋಸ್ಕರ ಅವ್ರು ಮಾಡಿದ್ರು. ಆಮೇಲೆ ಈ ಭಾಗದಲ್ಲಿ ನಾನು ನಮ್ಮ ಈ ಏರಿಯಾದಲ್ಲಿ ಬಹಳಷ್ಟು ತಗೊಂಡ್ ಬಂದೆ ರೈತರಿಗೆಲ್ಲ, ರೈತ ಮಹಿಳೆಯರು ಮತ್ತೆ ಯುವಕರನ್ನ. ಇದು ಒಂದು ಕರೆ ಬರ್ತಾ ಇದೆ, ಒಂದು ಕರೆ ಬಂದು ಸ್ವೀಕಾರ ಮಾಡಿ ಆಮೇಲೆ ನಾವು. ಹಲೋ, ನಮಸ್ತೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಯಾರು? ರವೀಂದ್ರ ಕುಮಾರ್ ಆನ್ವಟ್ಟಿಯಿಂದ. ಏನ್ ವಿಷಯ, ಪ್ರಶ್ನೆ ಏನು, ನಿಮ್ಮ ಸಂದೇಹ ಏನು ಕೇಳಿ. ನಮ್ಮ ತಾಲೂಕಿನವ್ರೆ ಕೃಷಿ ಇದೆ ಸರ್, ನಮ್ ತಾಲೂಕಿನ ಪ್ರಶಸ್ತಿ ಪಡೆದ್ರೆ ಖುಷಿ ಇದೆ. ಅದು ಖುಷಿ ಇದೆ, ಹೆಮ್ಮೆ ಇದೆ ನಿಮಗೆ? ಹೌದು ಸರ್, ಗ್ರಾಮದ್ದು. ಏನು ಮತ್ತೆ ಏನ್ ಅವರಿಂದ ನೀವ್ ಬಯಸ್ತೀರಾ, ಯಾವ ಮಾಹಿತಿ ಬಯಸ್ತೀರಾ ಈರಪ್ಪ ನಾಯಕ ದಂಪತಿಗಳಿಂದ? ಚೆನ್ನಾಗಿದೆ ಸರ್, ನಿಮ್ಮ ಭದ್ರಾವತಿ ಶುಭೇಚ್ಛರಿಸಿ ಲೈವ್ ಆಗಿ ಕೊಡ್ರಿ ಸರ್ ಕಾರ್ಯಕ್ರಮ. ಈಗ ಇಲ್ಲ, ಈಗ ಏನಂತ ಇದು ನೇರ ಪ್ರಸಾರನೇ. ಈಗ ಅಲ್ಲಿಂದ ಬಂದು ಅಂದ್ರೆ ಅವ್ರು ಮಾತಾಡೋದು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ನಿಮ್ದು ಕೇರ್ ಸುಭೇದ ಇಲ್ಲ. ಚಿತ್ರದುರ್ಗ ಕೇಳ್ತೀನಿ ಸೇಮ್ ಟೈಮ್ಗೆ, ಮತ್ತೆ ಹಾಸನ್ ಕೇಳ್ತೀನಿ. ನಾನು ಖುಷಿನೇ ಅಲ್ಲೋ. ನಾನು ಆಯ್ತು, ಧನ್ಯವಾದ ಧನ್ಯವಾದ. ಇಲ್ಲ, ಡೈರೆಕ್ಟ್ ಆಗಿ ಮಾಡಿದ್ವಿ. ಒಂದ್ ಸ್ವಲ್ಪ ನಮ್ಮಲ್ಲಿ ಒಂದ್ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇರೋದೋಸ್ಕರ ಅಂತಂದ್ರೆ, ಈಗ ಸ್ವಲ್ಪ ಈ ಒಂದು ಸಮಸ್ಯೆ ಸ್ವಲ್ಪ ಅಂದ್ರೆ ಅದು ಇದ್ದೇ ಇರ್ತದೆ, ತಾಂತ್ರಿಕ ಒಂದ್ ಸ್ವಲ್ಪ ಇದ್ದಕ್ಕೋಸ್ಕರ ನಾವು ಇದನ್ನ ಈ ಒಂದು ವ್ಯವಸ್ಥೆನೆ ಮಾಡ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಇಲ್ಲ ಮಾಡ್ತೀವಿ. ನೀವು ಬೆಳಿಗ್ಗೆ ನಮ್ ಬೆಳಿಗ್ಗೆ ನೇಗಿಲು ಮಿಡಿತ ಕೇಳ್ತಿರಲ್ವಾ? ಅದು ಎಲ್ಲಾನು ವಿಜ್ಞಾನಿಗಳಿಂದ ನೇರ ರೈತರಿಗೆ. ಅದು ಈಗ ಮುಂದಿನ ದಿನಗಳಲ್ಲಿ ಆ ವ್ಯವಸ್ಥೆ ಮಾಡ್ತೀವಿ, ಮಾಡಿದ್ವಿ ಇಲ್ಲ ಮಾಡಿದ್ವಿ ಅಲ್ಲ ಆ ವ್ಯವಸ್ಥೆ ಮಾಡಿದ್ವಿ. ಒಂದ್ ಸ್ವಲ್ಪ ಏನೋ ಇಲ್ಲೇ ನಮ್ಮಲ್ಲೇ ಸ್ವಲ್ಪ ನಮ್ಮ ಇದರಲ್ಲಿ ಒಂದ್ ಸ್ವಲ್ಪ ತಾಂತ್ರಿಕ ಮತ್ತೆ ಒಂದ್ ಸ್ವಲ್ಪ ರಿನೋವೇಷನ್ ಆಗ್ತಾ ಇದೆ, ಒಂಚೂರು ರಿನೋವೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಏನ್ ಮಾಡಿದೆ ಅಂತಂದ್ರೆ, ಅವ್ರು ಅಲ್ಲೇ ಅಲ್ಲಿಂದಾನೇ ನೇರ ನಮ್ಗೆ ಮಾತಾಡ್ಲಿ ಅಂತೇಳಿ ನಾವು ಅದನ್ನ ಇದು ಮಾಡ್ತಾ ಇದೀವಿ. ಡಿಸ್ಟರ್ಬೆನ್ಸ್ ಸ್ವಲ್ಪ ಆಗುತ್ತೆ. ಓಕೆ ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅನ್ವಟ್ಟಿಯಿಂದ ಈರಪ್ಪ ನಾಯಕ್ ಅವರೇ ಕೇಳಿದ್ರ? ನಂಬರ್ ಅವರು ನಂಬರ್ ಬರ ಇರುತ್ತೆ, ನಾನು ಕೊನೆಗೆ ನಿಮ್ಗೆ ನಂಬರ್ ಪಾಸ್ ಮಾಡಿರ್ತೀನಿ. ಅವ್ರು ನಂಬರ್ ಪಾಸ್ ಅನ್ವಟ್ಟಿಯಿಂದ ಅಂತ, ಅವನ್ ಹೊರಬಯಲು ಗೊತ್ತು ಸರ್ ಅಂತ ಇದ್ರು. ನಂಬರ್ ನಿಮಗೆ ಕೊನೆಗೆ ನಿಮ್ಮ ನಂಬರ್ ಕೊಡ್ತೀನಿ ಅದನ್ನ, ಯಾಕಂದ್ರೆ ನಮ್ಮ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ ನಂಬರ್. ನಂಬರ್ ಕೊಡ್ತೀನಿ, ನೀವು ಮಾತಾಡಿ ಅವರಿಗೆ. ಹಾ ಹೇಳಿ ಈರಪ್ಪ ನಾಯಕರೇ. ಈಗ ಮತ್ತೆ ಬೇರೆ ಬೆಳೆ, ಈಗ ಅಡಿಕೆ ಇದು ತಾಳೆ ಬೆಳೆ ಬಗ್ಗೆ ಹೇಳ್ತಾ ಇದ್ರಿ, ರಬ್ಬರ್ ಬಗ್ಗೆ ಹೇಳಿದ್ರಿ, ಇನ್ ಜೊತೆಗೆ ಈಗ ಮೌಲ್ಯವರ್ಧನೆ ಬಗ್ಗೆ ಹೇಳ್ರಿ. ಈಗ ಮೌಲ್ಯವರ್ಧನೆ ಈಗಾಗಲೇ ಅವರು ಅಂದ್ರೆ ನಿಮ್ಮ ಧರ್ಮಪತ್ನಿ ಅವರು ಈ ಅಕ್ಕಿ ಹಿಟ್ಟು ಮಾಡೋದು, ಆಮೇಲೆ ಅರಿಶಿನ ಹುಡಿ ಮಾಡೋದು, ಕೊಬ್ಬರಿ ಎಣ್ಣೆ ಇದಕ್ಕೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನಾನು ಯಾವತ್ತೂ ಕೊಬ್ಬರಿ ಎಣ್ಣೆನೇ ತಿನ್ನುವ. ನಾನು ಪೇಟೆ ತಗೊಂಡು ಹೋದಾಗ ನನ್ನ ಸಕಾಲಕ್ಕೆ ಕೊಬ್ಬರಿ ಎಣ್ಣೆ ಮಾಡ್ಕೊಡ್ತಿರ್ಲಿಲ್ಲ. ಇವತ್ತಾಗಲ್ಲ, ನಾಳೆ ಬರ್ರಿ, ನಾಳೆ ಆಗಲ್ಲ, ನಾಡ್ದೋ ಬರ್ರಿ. ಕೊರೋನಾ ಟೈಮ್ನಲ್ಲಿ ನಾ ತಗೊಂಡೋ ಕೊಬ್ಬರಿ ಎಣ್ಣೆ 8 ದಿನ ಆದ್ರೂ ಒಂದ್ ಕಡೆಗೆ ಮಾಡ್ಲೇ ಇಲ್ಲ. ಹಾಗಾಗಿ ನಾನು ಮನೆ ಬಂದು ಯೋಚನೆ ಮಾಡಿದೆ, ನಮ್ಮಲ್ಲಿ ಯಾಕೆ ಒಂದ್ ಕೊಬ್ಬರಿ ಎಣ್ಣೆ ಮಿಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಕೊಬ್ಬರಿ ಎಣ್ಣೆ ಮಿಲ್ ಇದು ಮಾಡಿದೆ. ಆದ್ರೆ ಈ ಜಾಗ ಇವಳ ಹೆಸರಲ್ಲಿ ಇರೋದ್ರಿಂದ ಸಿಗಲಿಲ್ಲ ನನ್ನ ಹೆಸರಿಗೆ. ನಮ್ಮ ಪತ್ನಿ ಹೆಸರಿಂದಲೇ ಈ ಎಣ್ಣೆ ಗಿರಣಿನ ಸಮೇತ ಬ್ಯಾಂಕ್ ಅಲ್ಲಿ 1 ಲಕ್ಷ ಲೋನ್ ತಗೊಂಡು ನಮ್ಮ ಬ್ಯಾಂಕಿನಿಂದ ಮಹಿಳಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಅವಳಿಗೆ 1 ಲಕ್ಷ ಸಾಲ ಕೊಟ್ಟರು. ಅದ್ರಲ್ಲಿ ಸ್ವಲ್ಪ ಸಬ್ಸಿಡಿ ನೀರು ವಜಾ ಮಾಡಿದ್ರು ಹೆಣ್ಮಕ್ಳಿಗೆ. 1,25,000 ಕೊಟ್ಬಿಟ್ಟು ಡೈರೆಕ್ಟ್ ಕೊಯಮತ್ತೂರಿನಿಂದನೇ ಇಲ್ಲಿಗೆ ಎಣ್ಣೆ ಮಿಲ್ ಹಾಕಿದೆ. 2019 ಎಂಡಲ್ಲಿ ಅವಾಗ ಕೊರೋನಾ ಬಂದಿತ್ತು, ಅದು ಅಲ್ಲಿಂದ ಬಂದೋನೆ ಈ ವಿಚಾರವಾಗಿ ಕೊಬ್ಬರಿ ಎಣ್ಣೆ ಮಿಲ್ ಹಾಕಿದೆ. ಆಮೇಲೆ ನಮ್ಮ ಸ್ವಲ್ಪ ಕೃಷಿ ಇಲಾಖೆಯಿಂದ ಒಂದು ಕಾರ್ಪುಡಿ ಮಿಷಿನ್ ಮತ್ತು ಒಂದು ಹಿಟ್ಟಿಂದು ಎರಡು ತಂದೆ. ಆಮೇಲೆ ಮಧ್ಯಪ್ರದೇಶದಿಂದ ಅಕ್ಕಿ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಕಾರ್ಪುಡಿ ಮಾಡ್ಲಿಕ್ಕೆ ಬರ್ತದೆ, ಅದು ಅಕ್ಕಿ ಮಾಡ್ಲಿಕ್ಕೂ ಬರ್ತದೆ. ಅಕ್ಕಿ ಬಹಳ ಪಣ ಬರ್ತದೆ, ಅದೊಂದು ಇದು ಮಾಡ್ತದೆ. ಅದೊಂದು 60,000 ಕೊಟ್ಟು ಅದೊಂದು ನಿಲ್ ಮಿಲ್ ಹಾಕೊಂಡ್ವಿ. ಆಮೇಲೆ ಪ್ಯಾಡಿ ಫಿಂಗರ್ ಅಂತ ಹಾಕೊಂಡ್ವಿ. ವ್ಯವಸಾಯದ ಜೊತೆಗೆ ಅದಷ್ಟನ್ನು ನಮ್ಮ ಹೆಂಡತಿನ ನಿಭಾಯಿಸ್ತ. ಹೈನುಗಾರಿಕೆ ಇದೆ, ಬೇರೆ ದೇಶ ಇದೆ, ಮಾಡ್ಕೊಂಡಿದ್ದೀನಿ. ಯಾವ್ದಾದ್ರು ಒಂದು ವಸ್ತು ಬೇಕು ಅಡಿಕೆ ತೋಟ ಊರಾಗಿದೆ ಹೊರಬೈಲಲ್ಲಿ. ಈಗ ಐರಪ್ಪ ನಾಯಕರ, ನಿಮ್ಮ ಒಂದು ಅನುಭವದಲ್ಲಿ ಈ ಅಡಿಕೆ ಬೆಳೆಗೆ ಹಳದಿ ರೋಗ ಬರ್ತಾ ಇದೆ, ಅದಕ್ಕೆ ನಿರ್ವಹಣೆ ಏನ್ ಮಾಡ್ತಾ ಇದ್ದೀರಿ ನೀವು? ಸರಿ, ಭಾರತದಲ್ಲಿ ಅದು ಹೋಗ್ತಾ ಬಂದಿದೆ. ಏನೋ ಕೃಷಿ ಇಲಾಖೆ ಒಂದೊಂದು ಔಷಧಿ ಕೊಡ್ತಾರೆ, ಮಾಡ್ತಾ ಇದ್ದಾರೆ ಜನ. ಆದ್ರೂ ಈಗ ಬಹಳಷ್ಟು ಹಳದಿ ಆಗ್ತಾ ಇದೆ. ಕೆಲವು ಎಲ್ಲ ಅದು ಯಾತ್ರದಿಂದ ಬರ್ತದೆ ಅಂದ್ರೆ, ಕೆಲವು ಈಗ ಸಿಟಿ ಕಾಂಪ್ಲೆಕ್ಸ್ ತಂದ ಹಾಕೋದ್ರಿಂದ ಬರ್ತಿದೆ ಅಂತ ಕೆಲವರು ಕಲ್ಪನೆ ಇದೆ. ಕಾಂಪ್ಲೆಕ್ಸ್ ಹುಡುಕಿ ಹಾಕೋದ್ರಿಂದ ಅದರಿಂದ ಆ ರೋಗ ಬರ್ತದೆ ಅಂತ. ನಮ್ಮಲ್ಲಿ ಹೊಸದಾಗಿರೋ ತಗ್ಗಿನ ತೋಟಗಳಲ್ಲೆಲ್ಲ ಹಿಡಿಯಾಗುಡಿ ರೋಗ ಆಗಿ ಅದೆಲ್ಲ ಹೋಗ್ತಾ ಬಂತು. ಆದ್ರೆ ಡ್ರೈ ಆಗಿ ಹಾಕ್ತಾ ಇದ್ದಾರೆ, ಇವಕ್ಕೆಲ್ಲ ಈ ತರ ರೋಗ ಬಂದಿದೆ. ಕಿಲೋಮೀಟರ್ ಹಿಂದ್ಗಡೆಯಿಂದ ಹಿಂದೆ ಬಂತು ಅಂದ್ರೆ, ಇದು ಎಲ್ಲಿ ಅಂದ್ರೆ ಈಗ ಹತ್ತೋಡದಲ್ಲಿ ಪೂಣಿಚಿ ಅಂದ್ರೆ ಸಿಕ್ಕಾಪುರ ಹದಿನಾರು ಮೈಲಿಗೆ ತಾಕಿ ಕಡೆ ಬಂದ್ಬಿಟ್ಟಿದೆ. ನಮ್ಮಲ್ಲಿಗಳಿಗೆ ಬಹಳ ಡಿಫೆನ್ಸ್ ಇಲ್ಲ. ಇದು ಈ ಹೊಸನಗರ ಆ ಸೈಡ್ ಎಲ್ಲ ಬಹಳ ಬಂದ್ಬಿಡ್ತು. ಚಂಡೆಗಳು ಹಾಗೆ ಕೆಂಪಾಗಿ ಹೋಗ್ತದೆ, ಮಾರ್ನೇ ವರ್ಷದಿಂದ ಮನೆ ಇರಲ್ಲ, ಈ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆದ್ರೆ ನಮ್ಮ ರೈತರು ಎರಡು ತೆಂಗಿನ ಗಿಡ ಹಾಕಿ ಅಡಿಕೆ ಗಿಡ ಹಚ್ಚಿ ಅಂತಾರೆ. ಅದೇ ಇದನ್ನ ಈಗ ಒಂದು ಈಗ ತಾಳೆ ಗಿಡಗಳು ಐವತ್ತು ತಾಳೆ ಗಿಡ ಹಚ್ಚಿದ್ರೆ ಇವ್ರಿಗೆ ಅಡಿಕೆ ಅಷ್ಟೇ ಇನ್ಕಮ್ ಬರ್ತದೆ ಸರ್. ಅದು ಆಲ್ಮೋಸ್ಟ್ ಹತ್ರ ಬೆನಗೇರಿ ಅಂತಕ್ಕಂತ ಒಂದು ಊರಲ್ಲಿ ಇವಾಗ ಹೋಗ್ರು ಹೋಗ್ರು ಅಂದ್ರೆ ಅವ್ರನ್ನ ನಾವು ಅಲ್ಲಿಗೆ ತಾಳೆ ಬೆಳೆ ಅಧ್ಯಕ್ಷರನ್ನ ಮಾಡಿದ್ವಿ ಅಂದ್ರೆ, ನಾನು ತಾಳೆ ಬೆಳೆ ಫಿಕ್ಸೇಷನ್ ಕಮಿಟಿ ಮೆಂಬರ್ ಆಗಿ ಬೆಂಗಳೂರಲ್ಲಿ ಐದು ವರ್ಷ ಅಲ್ಲಿಗೆ ಹೋಗ್ತಾ ಇದ್ದೆ. ಬೇರೆ ಅವತಾರದಲ್ಲಿ ಅವರಿಗೆ ಕೊಟ್ಟು ಅವ್ರನ್ನ ಅಧ್ಯಕ್ಷರು ಮಾಡಿ ಅವ್ರು ಬೆಳೆದಿದ್ದಾರೆ, ಉತ್ತಮವಾಗಿ ಬೆಳೆದಾರೆ ಇಲ್ಲಿ ಆಗೋತಿ ಹತ್ರ ಬೆಣಗೇರಿ ಅಂತ. ತಾಳೆ ಬೆಳೆ ಉತ್ತಮ ಬೆಳೆದಿದ್ದಾರೆ ಅವರು, ಲೆಕ್ಕ 5 ಎಕರೆ 4 ಎಕರೆ 5 ಎಕರೆ ಮಾಡಿದ್ದಾರೆ. ನಮ್ ಭಾರತ ರೈತರು ಬಹಳಷ್ಟು ಸರ್ತಿ ನಾನು ಯೂಟ್ಯೂಬ್ ನಲ್ಲಿ ಸಮೇತ ಇದನ್ನೆಲ್ಲ ತಾಳೆ ಬೆಳೆ ಮತ್ತು ರಬ್ಬರ್ ಬೆಳೆ ಬಗ್ಗೆ ಬಹಳಷ್ಟು ಹೇಳಿ, ಈಗೂ ಸಮೇತ ಆಧುನಿಕ ಪೋರ್ಟ್ಫೋಲಿಯೋ ಬರ್ತದೆ. ಮೇನ್ ಈಗ ಅಡಿಕೆ ಜೊತೆಗೆ ಫಾರ್ಮ್ ಅನ್ನು ಹಾಕೋದ್ ಉತ್ತಮ ಅಂತ ನಾನು ಹೇಳುದು. ಫಾರ್ಮ್ ಗಳನ್ನು ಇಡ್ಬೇಕು ನೋಡಿ, 1 ಎಕರೆ 600 ಅಡಿಕೆ ಹಿಡಿದ್ ನೀರು ಕೊಡ್ತಾರೆ ತಿನ್ಬಿಡ್ತೀನಿ ಕೊನೆ ವರ್ಷದಲ್ಲಿ ಒಂದ್ ಪಟ್ಟು ಕೊನೆ ಕಿತ್ಕೊಂಡ್ರೆ ಮುಗೀತು. ಇಬ್ಬರು ತಾಳೆ ಬೆಳೆ ವರ್ಷದಲ್ಲಿ 12 ಬೆಳೆ ಹೋಗ್ಬೋದು ಹೂ ಬರ್ಬೋದು. ಆದ್ರೆ ಈ ತಾಳೆ ಬೆಳೆ ಅಂತ ಉತ್ತಮವಾದ ಬೆಳೆ ಯಾವ್ದು ಇಲ್ಲ. ಇದಕ್ಕೇನು ದಿನನಿತ್ಯ ನೀರು ಕೊಡೋದು ಬೇಡ, ವಾರಕ್ಕೆ ಒಂದು ಟೈಮ್ ನೂರಾರು ಲೀಟರ್ ನೀರು ಕೊಟ್ಟರೆ ಸಾಕಾಗುತ್ತೆ. ಓಕೆ, ರೈತ ಬಾಂಧವರು, ತಾವು ನೇರ ಪ್ರಸಾರದಲ್ಲಿ ಇದ್ದೀರಾ ನಮ್ ಜೊತೆ. ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯಕ ದಂಪತಿಗಳು ಹೊರಬಯಲು ಗ್ರಾಮ ಸೊರಬ ತಾಲೂಕು ಇವರು ನಮ್ ಜೊತೆಗಿದ್ದಾರೆ. ಇವತ್ತೇನಂತಂದ್ರೆ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಒಂದು ವಿಷಯ ಇಟ್ಕೊಂಡಿದೀವಿ, ಅದ್ರ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ. ಮತ್ತೆ 2025 ಸಾಲಿಗೆ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ ಹಾಗೆ ಅವರಿಗೆ ಅತ್ಯುತ್ತಮ ಪ್ರಗತಿಶೀಲ ರೈತ ಮಹಿಳೆ ರೈತ ದಂಪತಿಗಳಂತ ಹೇಳ್ಬಿಟ್ಟು ಅವರಿಗೆ ಸನ್ಮಾನ ಕೂಡ ಮತ್ತೆ ಅವರಿಗೆ ಒಂದು ಪ್ರಶಸ್ತಿ ಕೂಡ ಲಭಿಸಿದೆ. ಈ ಕುರಿತು ತಾವು ಫೋನಿನ ಮುಖಾಂತರ ಅವರ ಜೊತೆ ಮಾತಾಡುವುದಾದರೆ ಅವರ ಒಂದು ಪದ್ಧತಿಗಳನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ದೂರವಾಣಿ ಸಂಖ್ಯೆ ನಾನು ಹೇಳ್ತೇನೆ, 8 2 0 8 2 2 0 8 2 2 2 7 0 2 3 ಇದು ಸ್ಥಿರ ದೂರವಾಣಿ ಸಂಖ್ಯೆ. ಮತ್ತೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶಗಳನ್ನ ಕಳಿಸಬಹುದು, 9 4 8 1 5 7 2 6 0 0 ಈ ಒಂದು ವಾಟ್ಸ್ಆಪ್ ಮುಖಾಂತರ ತಾವು ಸಂದೇಶ ಕಳಿಸಿದ್ದೆ ಆದಲ್ಲಿ ತಕ್ಷಣ ಅವ್ರಿಗೆ ಏನು ಮಾಹಿತಿ ಇದೆ ಅವರ ಒಂದು ಅನುಭವದ ಪ್ರಕಾರ ತಮಗೆ ಹೇಳ್ತಾರೆ. ಯಾಕಂದ್ರೆ ಇದು ರೈತರಿಂದ ರೈತರಿಗೆ ಹೇಳಿಸಿದ್ರೆ ರೈತರು ಕೇಳ್ತಾರೆ, ರೈತರು ಅನುಸರಿಸುತ್ತಾರೆ ಅಂತ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರೋದು. ಭದ್ರಾವತಿ ಆಕಾಶವಾಣಿ ಕೇಂದ್ರ ಈ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯಕ್ ದಂಪತಿಗಳು ಮತ್ತೆ ನಮ್ಮ ಕೇಳುಗರು ರೈತ ಬಾಂಧವರ ಮಧ್ಯೆ. ಹಾಗಾಗಿ ತಾವು ತಡ ಮಾಡದೆ ಇನ್ನೇನು ಒಂದು 4 ನಿಮಿಷ ಉಳ್ಕೊಂಡಿದೆ, ಆ ಒಂದು ಸಮಯದಲ್ಲಿ ತಾವು ಫೋನ್ ಮಾಡಿ ಇಲ್ಲ ಮೆಸೇಜ್ ಮುಖಾಂತರ ಕೂಡ ತಾವು ಮಾಹಿತಿಗಳನ್ನ ವಿನಿಮಯ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈರಪ್ಪ ನಾಯಕರೇ, ಈಗ ಮತ್ತೆ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರ ತಾವು? ಸರ್, ಈಗ ನಾನು ಹೇಳ್ತೇನಷ್ಟೇ, ನಾನು ನನ್ನ ಹೆಂಡತಿಗೆ ಈಗ 100 ರೂಪಾಯಿ ಜಿಮ್ಮ ಕೊಟ್ಟಿದ್ದೀನಿ. ಸರ್ಕಾರದವರು ಒಬ್ಬ ಮಹಿಳೆಗೆ ತನ್ನ ಗಂಡನ ಪಾಲಿನಲ್ಲಿ ಕಾಲು ಅಂಶವಾದ್ರೂ ಕೊಟ್ರೆ ಅವಳು ಚೆನ್ನಾಗಿ ಮಾಡ್ತಾಳೆ, ಇದನ್ನ ರಥವನ್ನು ಚೆನ್ನಾಗಿ ತಗೊಂಡು ಹೋಗ್ತಾಳೆ ಅಂತಕ್ಕಂತ ಒಂದು ಅಭಿಲಾಷೆ ಇರುತ್ತೆ. ಇದೆ ಆದ್ರೆ ಅದ್ರ ಏನಾದ್ರೆ ನಮ್ಮ ನಾವು ಆದವರು ನಮ್ಮ ನಮ್ಮ ಹೆಣ್ಣಿಗೆ ಯಾವ ಜಮೀನನ್ನು ನಾವು ಕೊಡ್ತಾ ಇಲ್ಲ, ಈಗ ನಮ್ಮ ಮಕ್ಕಳಾಗೆ ಬಿಟ್ಟು ಹೋಗ್ಬಿಡ್ತಾರೆ. ಏನಾಗಿದೆ, ಗಂಡ ಒಬ್ಬ ತೀರಿ ಹೋದ ಅಂದ್ರೆ ಅದು ಆ ಗಂಡ ಅವನು ಹೆಂಡತಿ ಕೊಟ್ಟು ಹೆಂಡತಿಯಿಂದ ಮಕ್ಕಳು ಕಿತ್ಕೊಂಡ್ಬಿಡ್ತಾರೆ. ಆದ್ರೆ ಅವಳ ಹೆಸರಿಗೆ ಸ್ವಂತ ಒಂದು ಕಾಲ ಇದ್ರೆ, ಒಂದು ಕಾಲ ಅಂದ್ರೆ ಒಂದು 10 ಎಕರೆ ಇದ್ರೆ ಒಂದ್ 2 ಎಕರೆ ಆದ್ರೂ ಅವಳಿಗೆ ಕೊಟ್ರೆ ಈ ತರ ಉದ್ಯಮವಾಗಿ 2 ಜನನು ಒಂದು ಜೋಡಿ ಎತ್ತುಗಳಾಗಿ ದುಡಿದು ತಮ್ಮ ಸಂಸಾರವನ್ನು ನಿಭಾಯಿಸ್ತಾಳೆ ಅಂತಕ್ಕಂತ ಆಸೆ ನನಗಿದೆ. ಆರೋಗ್ಯ ಆರೋಗ್ಯವನು ಅವ್ರೇನೋ ಫೋನ್ ಮಾಡಿದ್ರಲ್ಲ, ನಾವು ಅದೇ ಊರವರೇ. ನಾವು ಇದೆ ಈಗ ಇನ್ನೂ ನಾವು ಹೇಳೋದು ಇದೆಲ್ಲ ಬಹಳ ಇತ್ತು, ಅದು ಇನ್ನೊಂದು ಟೈಮ್ ಆಕಾಶವಾಣಿಯಲ್ಲೇ ಒಂದು ಮಾತಾಡಿ ಇದನ್ನ ಕೊಡ್ಲಿಕ್ಕೆ ಇದು ಮಾಡ್ತೀನಿ. ಆದ್ರೆ ಇವತ್ತಿನ ಯುವ ಪೀಳಿಗೆಗೂ ಹೇಳೋದಿಷ್ಟೇ, ಯಾಕಂದ್ರೆ ಮಹಿಳೆಯರಿಗೆ ಸ್ವಲ್ಪ ಜಮೀನ್ ಅಂದ್ರೆ ಸರ್ಕಾರ ಹೀಗೆ ಕೊಡ್ಬೇಕು ಅವ್ರಿಗೆ ಒಂದೊಂದು. ಆದ್ರೆ ತಮ್ಮ ಯಜಮಾನರಿಂದ ಒಂದು 10 ಎಕರೆ ಇದ್ರೆ 2 ಎಕರೆ ಅವ್ರಿಗೆ ಕೊಟ್ರೆ ಅವರು ಅತಿ ಚೆನ್ನಾಗಿ ಅವ್ರನ್ನ ಸಂಸಾರ ನಿಭಾಯಿಸ್ತಾಳೆ, ಇದು ಮಾಡ್ತಾ ತಾಯ ತನ್ನ ಆಸ್ತಿಯಲ್ಲಿ ಅದು ಒಂದು 10 ಮಿಲಿಯನ್ ಆಗ್ತದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತ ಬಾಂಧವರೇ, ತಾವು ನೇರ ಪ್ರಸಾರದಲ್ಲಿ ಇದ್ದೀರಾ ಇವತ್ತು, ನಮ್ ಜೊತೆ ಶ್ರೀಮತಿ ಲಲಿತಮ್ಮ ಈರಪ್ಪ ನಾಯಕ್ ರೈತ ದಂಪತಿಗಳಿದ್ದಾರೆ, ಹೊರಬೈಲು ಗ್ರಾಮ ಸೊರಬ ತಾಲೂಕು. ಇವರು ಅತ್ಯುತ್ತಮ ಒಂದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟದ ಹಾಗೆ ಅತ್ಯುತ್ತಮ ಕೃಷಿ ಪ್ರಶಸ್ತಿನ 2025ನೇ ಸಾಲಿನಲ್ಲಿ ಹೋದ ತಿಂಗಳಲ್ಲಿ ಅವರು ಪಡೆದಿದ್ದಾರೆ. ಮತ್ತೆ ಇವರು ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ. ಕೇವಲ ಅಡಿಕೆ ಬೆಳೆ ಅಲ್ಲದೆ, ಕೇವಲ ತೆಂಗು ಅಲ್ಲದೆ, ಕೇವಲ ರಬ್ಬರ್ ಅಲ್ಲದೆ, ಎಲ್ಲಾ ಬೆಳೆಗಳನ್ನು ಇವರು ಅಚ್ಚುಕಟ್ಟಾಗಿ ಒಂದು ಜಾಗನು 1 ಇಂಚು ಜಾಗ ಕೂಡ ವ್ಯರ್ಥ ಮಾಡದೇನೆ ಎಲ್ಲಾ ಬೆಳೆಗಳನ್ನ ಸಮಗ್ರವಾಗಿ ಸಮರ್ಥವಾಗಿ ನಿರ್ವಹಣೆ ಮಾಡಿಕೊಂಡು ಜೊತೆಗೆ ಮೌಲ್ಯವರ್ಧನೆ ಕುರಿತು ಅಂದ್ರೆ ಈಗ ಅರಿಶಿನ ಹುಡಿ ಮಾಡ್ತಕ್ಕಂಥದ್ದು, ಅಕ್ಕಿ ಹಿಟ್ಟು ಮಾಡ್ತಕ್ಕಂಥದ್ದು, ಜೊತೆಗೆ ಕೊಬ್ಬರಿ ಎಣ್ಣೆ ಅಂದ್ರೆ ಕೈಯಿಂದ ಕೊಬ್ಬರಿ ಎಣ್ಣೆ ತೆಗೆದು ಅದನ್ನ ಅವ್ರದೇ ಆದಂತಹ ಒಂದು ಬ್ರ್ಯಾಂಡ್ನಲ್ಲಿ ಅವ್ರದೇ ಆದಂತಹ ಒಂದು ಹೆಸರಿನಲ್ಲಿ ಮಾರಾಟ ಮಾಡೋ ವ್ಯವಸ್ಥೆ ಕೂಡ ಅವರು ಕಂಡುಕೊಂಡಿದ್ದಾರೆ. ಯಾಕಂತಂದ್ರೆ ಇವತ್ತಿನ ಇದರಲ್ಲಿ ಪರಿಸ್ಥಿತಿಯಲ್ಲಿ ನಾವು ಉತ್ಪಾದನೆ ಏನೋ ಮಾಡ್ತೀವಿ ಆದ್ರೆ ಮಾರಾಟದೊಂದು ಕೂಡ ಸಮಸ್ಯೆ ಇದೆ. ಆ ಒಂದು ನಿಟ್ಟಿನಲ್ಲಿ ಇವರೇ ಇವ್ರದೇ ಆದಂತ ಒಂದು ಬ್ರ್ಯಾಂಡ್ ಅನ್ನ ಮಾಡ್ಕೊಂಡ್ ಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಈರಪ್ಪ ನಾಯಕರೇ, ಈಗ ಇದು ಮಂಗನ ಕಾಯಿಲೆ ಬಗ್ಗೆ ಸ್ವಲ್ಪ ಎಲ್ಲಾ ಪತ್ರಿಕೆಗಳಲ್ಲಿ ಬರ್ತಾ ಇದೆಯಲ್ಲ, ಏನಿದು ನಿಮ್ಮ ಕಡೆ ಯಾವ ರೀತಿಯಿಂದ ಇದೆ ಅಂತ ಹೇಳ್ತೀರಾ? ಹೌದು ಹೌದು, ಸದ್ಯ ಯಾರೋ ತಗೊಂಡು ಒಂದು ಹಿಂಡಿ ಇಟ್ಟಿದ್ದಾರೆ. ಈ 1 ವರ್ಷದಿಂದ ಸ್ವಲ್ಪ ಆದ್ರೂ ಸ್ವಲ್ಪ ಮುಂಬರದಲ್ಲಿ ಕೂತ್ಕೊಳ್ಳೋದು ಅಲ್ಲಿ ಇಲ್ಲಿ ಕೂರಲ್ಲ, ನಾವು ನೀರ್ ಬಂದಿದ್ದೀನಿ ತೋರಿಸಿದ್ರೆ ಓಡಿ ಹೋಗ್ತವೆ. ಇದು ಕೆಂಪು ಮೂತಿದ ಕಪ್ಪ ಮೂತಿದ? ಓಕೆ, ಸೊ ನಿಮ್ಮ ಭಾಗದಲ್ಲಿ ಏನಿಲ್ಲ ಅಂತ ಹೇಳ್ತೀರಾ?